ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. पहली वाली बात कहाँ, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಏನ್ ಸುವರ್ಣಕ್ಕ, ಮೊಬೈಲ್ ಆಗಿ ತರ ಕುಟ್ತಾ ಇದೀಯಾ? ಏನ್ ಮಾಡ್ತಾ ಇದ್ದೆ? ಏನಿಲ್ಲ, ಒಂದ್ ಸ್ವಲ್ಪ ಹೀಗೆ ಮೊಬೈಲೇ ಅಲ್ಲ ಈಗ ಎಲ್ರ ಕೈಯಲ್ಲಿರೋದು. ಏನು ಕೆಲಸ ಇಲ್ಲ ಅಂದ್ರೂ ಮೊಬೈಲ್, ಕೆಲಸ ಇದ್ದಾಗ್ಲೂ ಮೊಬೈಲ್ ನೋಡಿ ಮತ್ತೆ ಕೆಲಸ ಮಾಡೋದು. ಮನೆಯ ಕಿಟಕಿಯ ಈ ಬದಿಗೆ ನಾವಿದ್ರೆ ಆ ಬದಿಗೆ ಒಂದು ಹಕ್ಕಿ ಬಂದು ಕುಟ್ತಾ ಇರ್ತದೆ. ಈ ಮೊಬೈಲ್ ಕುಟ್ಟುವುದಕ್ಕೂ ಹಕ್ಕಿ ಕುಟ್ಟುವುದಕ್ಕೂ ಏನಾದ್ರೂ ಸಂಬಂಧ ಉಂಟಾ ಅಂತ ನಾನು ಯೋಚನೆ ಮಾಡೋದು. ಯಾಕೆ ಅದು ಕುಟ್ತದೆ ಹೇಳು? ಏನಾದ್ರೂ ಆ ಕಡೆ ಜನ ಇದ್ದಾರೆ ಅಂತ ಅದಕ್ಕೆ ಗೊತ್ತಿರ್ತದೆ. ಆ ಕಡೆ ಏನೋ ಒಂದು ಕುತೂಹಲ ಇರ್ತದೆ, ಅದರ ಮುಖವನ್ನೇ ಅದು ನೋಡಬಹುದು ಎನ್ನುವುದು ಒಂದು ವಿಷಯವಾದ್ರೆ, ಅದರಿಂದ ಆ ಕಿಟಕಿಯಿಂದ ಆ ಕಡೆಗೆ ಏನಿದೆ ಅನ್ನುವಂತ ಕುತೂಹಲ ಇರ್ತದೆ. ಈ ಮೊಬೈಲ್ ಪ್ರಪಂಚ ಅದು ಕೂಡ ಹಾಗೆ ಅಲ್ವಾ, ಅದ್ರ ಒಳಗಡೆ ಏನಾದ್ರೂ ಇರಬಹುದು, ಅದಕ್ಕೆ ಕುಟ್ತಾ ಇರಬೇಕು. ಏನ್ ಸುವರ್ಣಕ್ಕ? ಹೌದು. ಮತ್ತೆ ರೂಪಕ, ಈಗ ಮಳೆ ಸಿಕ್ಕಾಪಟ್ಟೆ ಮತ್ತೆ ಬರ್ತಾ ಇದೆಯಲ್ಲ, ಏನು ವಿಶೇಷ ಏನು ಅಂತ? ಇಷ್ಟು ದಿವಸ ಸ್ವಲ್ಪ ಬಿಸಿಲಾಯ್ತು, ಮತ್ತೆ ಈಗ ಮಳೆಗಾಲದ ಮತ್ತೆ ವಾತಾವರಣ ಬಂದಿದೆ. ಸೆಪ್ಟೆಂಬರ್ ಮುಗಿತಾ ಬಂತು, ಇನ್ನೂ ಮಳೆ ಮುಗಿತಾ ಇಲ್ಲ. ಈಗ ನಮ್ಮ ದೇಹದಲ್ಲಿಯೂ ಕೂಡ ಈ ವಾತಾವರಣದಲ್ಲಿ ಉಂಟಾಗುವ ಈ ಬದಲಾವಣೆ ಇದೆಯಲ್ಲ, ಒಂದು ಕಡೆಗೆ ಬಿಸಿಲು ಬರ್ತದೆ, ಮತ್ತೆ 4 ದಿವಸ ಬಿಸಿಲು ಹೋದ ನಂತರ ದಿಢೀರಾಗಿ ಮಳೆ ಬರ್ತದೆ. ಹೊಂದಾಣಿಕೆ ಮಾಡಿಕೊಳ್ಳೋದು ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ಕಡೆ ನೋಡಿದೀವಲ್ಲ, ಎಲ್ಲ ಕಡೆ ಕೂಡ ಜ್ವರ ಅಂತೆ, ಕೆಮ್ಮು ಅಂತೆ, ಶೀತ ಅಂತ, ಇಲ್ಲಿ ಏನೇನೋ ಸಮಸ್ಯೆಗಳು. ಹೌದು, ಈಗ ಮಳೆ ಬಂತು ನೆಂದ್ವಿ ಅಂತ ಜ್ವರ ಬಂದ್ರೆ ಮತ್ತೆ ಮಾರನೇ ದಿವಸನೇ ಬಿಸಿಲು ಬಂದಿರುತ್ತೆ. ಹೌದು, ನಮ್ ದೇಹ ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ. ನಾವೀಗ ಮಳೆಗಾಲ ಹೇಳೋದ್ಕಿಂತ ಮಳೆ ಇಡೀ ವರ್ಷವಿಡೀ ಮಳೆ ಸುರಿತಾರೆ ಇಲ್ಲ. ಅದೇ ಶಾಮಣ್ಣ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ, ಎರಡೇ ಕಾಲ ಅಂತೆ, ಒಂದು ಜೋರು ಬೇಸಿಗೆಗಾಲ, ಒಂದು ಬೇಸಿಗೆ ಸ್ವಲ್ಪ ಬೇಸಿಗೆ ಅಷ್ಟೇ. ಹೌದು, ಈಗ ವಾತಾವರಣದಲ್ಲಿ ಬದಲಾವಣೆ ಅಂತ ಹೇಳಿದ್ರು ಕೂಡ ಹೋದ ವರ್ಷ ನಾವು ಮಳೆ ಬರಲಿಲ್ಲ ಅಂತ ಯೋಚನೆ ಮಾಡಿದ್ವಿ, ಈ ಸರಿ ನೋಡಿದ್ರೆ ಮಳೆ ಸ್ವಲ್ಪ ಜಾಸ್ತಿಯೇ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆದ್ರೂ ಕೂಡ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರೋದನ್ನ ನಾವು ಕೂಡ ಗಮನಿಸ್ತಾ ಇರಬೇಕು. ಈ ಬದಲಾವಣೆ ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ದೀರ್ಘಕಾಲೀನ ಬದಲಾವಣೆ ಅಂತ ಹೇಳ್ತೀವಲ್ಲ, ಇವತ್ತು ನಾಳೆಗೆ ಅಂತಲ್ಲ, ಇದರ ಪರಿಣಾಮ ಇನ್ನು ದೊಡ್ಡ ದೊಡ್ಡ ಪರಿಣಾಮಗಳು ಆಗುವುದಕ್ಕಿದೆ ಅಂತ. ಮತ್ತೆ ಶಾಮಣ್ಣ, ಈಗ ಬೇಸಿಗೆಗಾಲದ ಬಗ್ಗೆ ಮತ್ತೆ ಮಳೆಗಾಲದ ಬಗ್ಗೆ ನಾವು ಜಾಸ್ತಿ ಮಾತಾಡ್ತೇವೆ, ಆದ್ರೆ ಚಳಿಗಾಲದ ಬಗ್ಗೆ ಮಾತಾಡೋದಿಲ್ಲ. ಯಾಕೆಂದ್ರೆ ಚಳಿಗಾಲನೇ ಇಲ್ವಲ್ಲ, ಅದಕ್ಕೆ ಚಳಿಗಾಲ ಅನುಭವಿಸ್ಬೇಕಂತಂದ್ರೆ ನಾವು ದೂರದ ಏನು ಹಿಮಾಲಯಕ್ಕೆ ಹೋಗ್ಬೇಕೇನ ಇಲ್ಲ. ಈ ಕಡೆ ಘಟ್ಟ ಪ್ರದೇಶಕ್ಕೆ ಶಿರ್ಸಿ ಸಿದ್ದಾಪುರದ ಕಡೆ ಒಂದ್ ಸ್ವಲ್ಪ ಹೋದ್ರೆ ಚಳಿಗಾಲ ಅನ್ನೋದು ಇದೆ ಅಂತ ಸ್ವಲ್ಪ ಅನಿಸ್ತದೆ. ನಾನು ಯೋಚನೆ ಮಾಡುದು ಕಂಬಳಿ ಮಾರಾಟ ಮಾಡ್ಕೊಂಡು ಬರ್ತಾರಲ್ಲ ಮನೆ ಮನೆಗೆ, ಅಲ್ಲಲ್ಲ ಅವ್ರು ಹೇಗೆ ಮಾರಾಟ ಮಾಡ್ತಾರೆ ಅಂತ, ಯಾಕಂದ್ರೆ ಚಳಿಯೇ ಇಲ್ಲ ಮತ್ತೆ ಕಂಬಳಿ ಯಾರಿಗೆ ಬೇಕು. ಹೌದು, ಈ ಕಡೆ ಎಲ್ಲ ಕಂಬಳಿಗೆಲ್ಲ ಬೇಡಿಕೆ ಇಲ್ಲ. ಅದು ಹೋಗ್ಲಿ, ಈಗ ಈ ಪರಿಸರದ ಬಗ್ಗೆ ಎಲ್ಲ ನಾವು ಮಾತನಾಡುವಾಗ ಈ ಅಕ್ಟೋಬರ್ 2 ಗಾಂಧಿ ಜಯಂತಿ ಬರ್ತಾ ಇದೆ. ಗಾಂಧಿ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟರು. ಸ್ವಚ್ಛತೆಯೇ ಸೇವೆ ಅಂತ, ಎಲ್ಲೆಲ್ಲ ನಾವು ಸ್ವಚ್ಛತೆಯನ್ನ ಕಾಪಾಡುವುದಂದ್ರೆ ಮನೆಯ ಒಳಗಡೆ ಮಾತ್ರ ಅಲ್ಲ ಮನೆಯ ಹೊರಗಡೆಯೂ ಕೂಡ, ನಾವು ಎಲ್ಲಿ ಸಾರ್ವಜನಿಕ ಸ್ಥಳಗಳು ಅಂತ ಹೇಳ್ತೀವಿ ಅಲ್ಲಿಯೂ ಕೂಡ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಅಂತ. ಹೌದು, ಈಗ ಸುವರ್ಣಕ್ಕ ನಮ್ದು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛತೆ ಶುರು ಆಗ್ತದೆ ಅಲ್ವಾ ಮನೆಯಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ ಅದು ಮನೆ ಸ್ವಚ್ಛ ಮಾಡೋದು, ಹೊರಗಡೆ ಅಂಗಳ ಸ್ವಚ್ಛ ಮಾಡೋದು, ಅದರಲ್ಲೇ ಇರ್ತೇವೆ ನಾವು. ಹೌದು, ನಿಜ. ಏನೋ ಈಗ ಮನೆಯಲ್ಲೇ ಒಂದ್ ಕಸ ಏನೋ ಬಿತ್ತು ಅಂಗಳದಲ್ಲಿ ಅಂತಂದ್ರೆ ಬಟ್ಟೆ ತೆಗೆದು ನಾವು ಡಸ್ಟ್ಬಿನ್ ಗೆ ಹಾಕ್ತೇವೆ. ಹೊರಗಡೆ ಹೋದಾಗ್ಲೂ ಕೂಡ ಅದೇ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಅಂತ. ಎಷ್ಟು ಸರಿ ಒಂದು ಬಸ್ ನಲ್ಲಿ ಹೋಗುವಾಗ ಅಥವಾ ವಾಹನದಲ್ಲಿ ಹೋಗ್ತಾ ಇರಬೇಕಿದ್ರೆ ಏನೋ ಚಾಕ್ಲೇಟ್ ನ ಒಂದು ತಿಂದಿರ್ತೀವಿ ಅಂತ ಇಟ್ಕೊಳ್ಳಿ, ಆ ಚಾಕ್ಲೇಟ್ ನ ಸಿಪ್ಪೆಯನ್ನು ಏನು ಮಾಡುವುದು ಅಂತ, ಯಾರು ನೋಡುದಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಬಿಸಾಡುವುದಲ್ಲ, ಅದನ್ನ ಸಂಗ್ರಹಿಸಿ ಇಟ್ಟುಕೊಳ್ಬೇಕು, ಮತ್ತೆ ಮನೆಗೆ ಬಂದ ಮೇಲೆ ಅದನ್ನ ವಿಲೇವಾರಿ ಮಾಡಬೇಕು ಅಂತ. ಅಂದ್ರೆ ನಾವೀಗ ಸ್ವಚ್ಛತೆಯನ್ನ ನಮ್ಮ ಮನೆಯಿಂದನೇ ಶುರು ಮಾಡ್ಕೊಳ್ಬೇಕು. ಹೌದು, ಅಂದ್ರೆ ಮನೆಯಲ್ಲಿ ನಾವು ಎಷ್ಟು ಸ್ವಚ್ಛತೆಯನ್ನ ಕಾಪಾಡಿಕೊಳ್ತೇವೆ ಅದೇ ಗುಣ ನಮ್ಮಲ್ಲಿ ಇನ್ನು ಹೊರಗೆ ಹೋದಾಗ್ಲೂ ಇರುತ್ತೆ. ಅಂದ್ರೆ ಒಬ್ರು ಹೇಳ್ತಾ ಇದ್ರು ಸ್ವಚ್ಛತೆ ಎಲ್ಲಿಂದ ಆರಂಭ ಆಗಬೇಕು ಅಂದ್ರೆ ಸ್ವಚ್ಛತೆ ಮನಸ್ಸಿನಿಂದ ಆರಂಭ ಆಗಬೇಕು ಅಂತ. ನಮ್ಮ ಸುತ್ತಲಿನ ಪರಿಸರ ಸ್ವಚ್ಛ ಇರಬೇಕು ಅಂತ ಮನಸ್ಸು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಸ್ವಚ್ಛತೆ ಹೊರಗಡೆ ಕೂಡ ಕಾಣ್ತದೆ. ಅದೇ ಹಾಗೆ ಹೇಳ್ತಾರಲ್ಲ ಶಾಮಣ್ಣ, ಒಬ್ಬರ ಮನೆ ಅಥವಾ ಅವರ ಅಡಿಗೆ ಕೋಣೆಯನ್ನ ನೋಡಿದ್ರೆ ಆ ಜನ ಹೇಗೆ ಅಂತ ಗೊತ್ತ ಮಾಡಬಹುದಂತೆ. ಯಾರೊಬ್ರು ಬುದ್ಧಿವಂತರು ಹೇಳಿದ್ರೆ ಹಾಗೆ, ನಿನ್ನ ಫ್ರೆಂಡ್ಸ್ ಯಾರು ಅಂತ ತೋರಿಸು, ನೀನೇನು ಅಂತ ನಾನು ಹೇಳ್ತೇನೆ ಅಂತ ನೋಡಿ. ಹಾಗೆ ನಮ್ಮ ಮುಖ ಈ ಮುಂದಿನ ಕನ್ನಡಿಯಲ್ಲಿ ಕಾಣುವಂತದ್ದು ನಾವು ಹೇಗೆ ಅಂತ. ಹೌದು, ಮತ್ತೆ ಸುವರ್ಣಕ್ಕ, ಇವಾಗ ನಾವು ಮನೆಯಲ್ಲೇ ಒಂದು ಕಸ ಬಿತ್ತು ಅಂದ್ರೆ ನಾವು ಕಸ ಮಾಡುದಿಲ್ಲ, ಎಲ್ಲ ಕ್ಲೀನ್ ಆಗಿರ್ತೇವೆ. ಮಕ್ಳು ಏನಾದ್ರು ಒಂದು ಕಸ ಮಾಡಿದ್ರು ಅಂದ್ರೂ ಅದು ತೆಗಿ, ಯಾಕೆ ಕಸ ಮಾಡಿದೀಯ, ಅದು ಕ್ಲೀನ್ ಇತ್ತು, ಮತ್ತೆ ಯಾಕೆ ನೀ ಕಸ ಮಾಡಿದೀಯ ಅಂತ ನಾವು ಅವರಿಗೆ ಬೈತೇವೆ. ಹೌದು, ಹೊರಗಡೆ ಹೋದಾಗ್ಲೂ ನಾವು ಅದೇ ರೀತಿ ಮಾಡ್ಬೇಕು ಅವರಿಗೆ. ಹೌದು, ಕಸ ಒಗಿಲಿಕ್ಕೆ ಕೊಡಬಾರ್ದು, ಆವಾಗ ಮಕ್ಕಳಿಗೂ ಗೊತ್ತಾಗ್ತದೆ ಅಲ್ಲ ಶಾಮಣ್ಣ. ಅಂದ್ರೆ ಈಗ ಚಿಕ್ಕ ಮಕ್ಕಳು ಅವರಿಗೂ ಗೊತ್ತಾಗ್ಬೇಕು ಸ್ವಚ್ಛತೆ ಅಂದ್ರೆ ಏನು. ಅವರು ಸ್ಕೂಲಲ್ಲಿ ಕಲಿತ ಕಲಿತಾನೆ ಸ್ವಚ್ಛತೆ ನಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ, ಸ್ವಚ್ಛತೆ ಇದ್ರೆ ಒಂದು ಒಳ್ಳೆ ಆರೋಗ್ಯವನ್ನು ಕೂಡ ಕಾಪಾಡ್ಕೊಂಡು ಹೋಗ್ಬೋದು ಅಂತ ಗೊತ್ತಾಗ್ಬೇಕು ಅವರಿಗೂ. ಅವರಿಗೆ ನಾವು ಮನೆಯಲ್ಲಿ ಹೇಳ್ಕೊಡ್ಬೇಕು, ನಾವೇನ್ ಮಾಡ್ತೀವಲ್ಲ ಅದನ್ನ ನೋಡಿ ಮಕ್ಕಳು ಕಲಿತಾರೆ. ಹಾಗಾಗಿ ನಾವು ಅದನ್ನ ಮಾಡಿದ್ರೆ ಮಕ್ಕಳು ಕಲಿತಾರೆ ಅಂತ. ಆಮೇಲೆ ರೂಪಕ, ಈ ಸ್ವಚ್ಛತೆ ಅಂದ ತಕ್ಷಣ ನಾವು ಸ್ವಚ್ಛತೆ ಮಾಡುವುದರ ಜೊತೆಗೆ ಇನ್ನೊಬ್ಬರಿಗೂ ಕೂಡ ಹೇಳಬೇಕು. ಹೇಳುವಾಗ ಒಂದು ಇರುಸು ಮುರುಸು ಆಗಬಹುದು, ಹೇಗಪ್ಪ ಹೇಳುವುದು ಅಂತ. ಈಗ ಬಸ್ಸಿನಲ್ಲಿ ಹೋಗ್ತಾ ಇರ್ತೀವಿ, ಬಸ್ ನಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀವಿ, ಪಕ್ಕದಲ್ಲಿ ಕೂತವನು ಏನೋ ಒಂದು ಚೀಟಿಯನ್ನ ತೆಗೆದು ಅಲ್ಲೇ ಕಸದ ಹಾಕಿರ್ತಾನೆ ಅಥವಾ ಹೊರಗಡೆ ಬಿಸಾಡ್ತಾನೆ, ಅಂತಹ ಸಂದರ್ಭದಲ್ಲಿ ನೇರವಾಗಿ ಅವರಿಗೆ ಹೇಳಲಿಕ್ಕೆ ಆಗ್ತದ? ಆಗೋದಿಲ್ಲ. ಅವಾಗ ಏನ್ ಮಾಡಬಹುದು? ಅವರನ್ನೇ ಅದನ್ನೇ ದೃಷ್ಟಿಸಿ ನೋಡಬೇಕು ಅಂತ. ಅವ್ನು ಮಾಡ್ತಾ ಇರೋದು ತಪ್ಪು ಎನ್ನುವುದು ಅವ್ನು ನೋಡಿ ದೃಷ್ಟಿಸಿ ನೋಡಿದಾಗ ಗೊತ್ತಾಗ್ತದೆ, ಅವನಿಗೆ ಗೊತ್ತಾಗ್ತದೆ ಸ್ವಲ್ಪ ಹೆದರ್ತಾನೆ. ಈ ಹೆದರಿಕೆ ಅನ್ನುವಂತಹದ್ದು ಪ್ರಾರಂಭಿಕ ಹಂತದಲ್ಲಿ ಬಂದರೂ ಕೂಡ ಆನಂತರ ಅವನು ಸುಧಾರಣೆ ಮಾಡಿಕೊಳ್ತಾರೆ. ಅವರು ಇನ್ನು ನಾವು ಅವ್ರ ಮುಂದೆ ಒಂದು ಪ್ರಾಯೋಗಿಕವಾಗಿ ಕೂಡ ಏನು ಮಾಡಬಹುದು, ಅವರು ಬಿಸಾಡಿದಾಗ ನಾವು ಬಿಸಾಡಿ ಅಂದ್ರೆ ಎಸ್ದು ಅದನ್ನ ಮತ್ತೆ ನಾವು ನಮ್ಮ ಕೈ ಚೀಲಕ್ಕೆ ತುಂಬಿಕೊಂಡ್ರೆ ಅವರು ಏನ್ ಅನ್ಕೊಳ್ತಾರೆ, ಓ ಎಸಿಬಾರ್ದು ಅನ್ನೋದು ಅವರಿಗೊಂದು ಮನವರಿಕೆ ಆಗ್ಬಹುದು. ಮತ್ತೆ ಸುವರ್ಣಕ್ಕ, ಅವ್ರು ಎಸಿದ ಕಸವನ್ನೇ ನಾವು ಅದನ್ನ ತೆಗೆದು ಡಸ್ಟ್ಬಿನ್ ಗೆ ಹಾಕಿದ್ರೆ ಆ ತರ ಮಾಡಬಹುದು. ಮತ್ತೆ ಶಾಮಣ್ಣ, ಈ ಕೆಲವೊಬ್ರು ಅದು ಹೇಳಿದ್ರಲ್ಲ, ಡಾಕ್ಟರ್ ಹೇಳ್ತಿದ್ರಲ್ಲ ಮನಸ್ಸು ಸ್ವಚ್ಛವಾಗಿರ್ಬೇಕು ಅಂತ. ಕೆಲವೊಬ್ರು ಹೇಗೆ ಅಂತಂದ್ರೆ ಈ ಕಸ ಎಸಿಬಾರ್ದು ಅಂತ ಬೋರ್ಡ್ ಬರ್ದಿರ್ತಾರೆ, ಇಲ್ಲಿ ಕಸ ಎಸಿಬಾರ್ದು ಅಂತ, ಅಲ್ಲಿ ಕಸ ಎಸ್ದು ಹೋಗ್ತಾರೆ. ಇಲ್ಲಿ ಉಗುಳಬಾರ್ದು ಅಂತಂದ್ರೆ ಅಲ್ಲೇ ಆ ಬೋರ್ಡ್ ಹತ್ರನೇ ಉಗುಳು ಹೋಗಿರ್ತಾರೆ. ಅದೊಂಥರ ಮನಸ್ಸು, ಅದೊಂಥರ ಗಲೀಜು ಮನಸ್ಸೆ ಅಂತ ಹೇಳ್ಬಹುದು ಅಲ್ಲ. ಅಂದ್ರೆ ಅಷ್ಟರವರೆಗೆ ಎಲ್ಲಿ ಹಾಕುದು ಅಂತ ಸಮಸ್ಯೆ ಇರಬಹುದು. ಸೊ ಈ ಬೋರ್ಡ್ ನೋಡಿ ಇಲ್ಲಿ ಹಾಕ್ಬಹುದು. ಹೌದು, ಅದು ಸರಿ. ಏನು ವಿಶೇಷ ಇದೆ ಅಂತ ಹೇಳ್ತಾ ಇದ್ರಲ್ಲ ಶಾಮಣ್ಣ, ಇವತ್ತು ನಮ್ಮ ಮನೆ ಹತ್ರ ಒಂದು ಆಕಳು ಒಬ್ಬ ಹೆಂಗಸಿಗೆ ಬೆಳಿಗ್ಗೆ ವಾಕಿಂಗ್ ಹೋಗಿದ್ರಲ್ಲ ಅವರಿಗೆ ಎರೆದ್ಬಿಟ್ಟು ಗಟಾರಲ್ಲಿ ಹಾಕ್ಬಿಟ್ಟಿದೆ. ಆಮೇಲೆ ಅವರು ಗಟಾರಲ್ಲಿ ಬಿದ್ದಿದ್ದು ಒಳ್ಳೇದಾಯ್ತು ಶಮಣ್ಣ, ಯಾಕಂತಂದ್ರೆ ಅಂದ್ರೆ ಗಟಾರದಲ್ಲಿ ಬಿದ್ದಿದ್ರಲ್ಲ, ಪ್ರಾಣಾಪಾಯದಿಂದ ಪಾರಾದ್ರು. ಮತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರು ಅವ್ರು ಸಿಗ್ಲಿಲ್ಲ. ಇಲ್ಲಾಂದ್ರೆ ಮತ್ತೆ ತಿವಿದು ಮತ್ತೇನಾದ್ರೂ ಮೇಲ್ಗಡೆ ಹಾರಿಸಿ ಏನಾದ್ರು ಮಾಡ್ತಿತ್ತು. ಟಿವಿಲೆಲ್ಲ ನೋಡ್ತಾ ಇರ್ತೀವಲ್ಲ ನಾವು, ಕೆಲವೊಂದು ಪ್ರಾಣಿಗಳು ಏನೋ ಒಂಥರ. ಬಹುಶಃ ಒಬ್ರು ಹೇಳ್ತಾ ಇದ್ರು, ನಾವು ಏನನ್ನ ತಿಂತೀವೋ ಅಂದ್ರೆ ಏನು ಅಧ್ಯಯನ ಮಾಡ್ತೇವೆ, ಏನು ಸೇವಿಸ್ತೇವೆ, ಏನು ಆಹಾರವನ್ನ ತಿಂತೇವೆ, ಅದೇ ನಾವು ಆಗ್ತೀವಿ ಅಂತ ಅಲ್ವಾ. ಅಂದ್ರೆ ಈ ಪ್ರಾಣಿಗಳು ಕೂಡ ರಸ್ತೆ ಬದಿಯಲ್ಲಿ ಏನು ತ್ಯಾಜ್ಯಗಳು ಇರ್ತವೋ ಅಂತವುಗಳನ್ನೆಲ್ಲ ತಿಂದು ಅವರಲ್ಲಿ ಕೂಡ ಒಂದು ರೀತಿಯ ರೋಷ ಬಂದಿರ್ತದೆ. ಅದೇ ತರಲ್ಲ ಸಮಾನ ತಾಮಸ ಗುಣ ರಜೋ ಗುಣ. ಹೌದು, ಅದನ್ನೇ ಹೇಳುದು ನಾನು. ನೀವು ಇದಕ್ಕೂ ಕೂಡ ಸಿಟ್ಟು ಬಂದಿರಬಹುದು, ಇನ್ಯಾರೋ ಮೇಲೆ ಸಿಟ್ಟನ್ನ ಈ ಪ್ರಾಣಿಯ ಮೇಲೆ ಪ್ರಯೋಗ ಮಾಡಿರ್ಬೇಕು ಅಲ್ವಾ ಈ ವ್ಯಕ್ತಿ. ಹೌದು, ಏನು ಪ್ರಾಣಿ ದಯಾ ಸಂಘದಲ್ಲಿದ್ಯಾ? ಇಲ್ಲ ಶಾಮಣ್ಣ, ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಪ್ರಾಣಿಗಳು ಆ ರೀತಿ ವರ್ತಿಸ್ತಾವಲ್ಲ, ನಾವು ಅದನ್ನ ಅದು ಯಾಕೋ ಹಾಗೆ ಮಾಡಿರಬಹುದು ಅಂತ ಸುಮ್ಮನೆ ಇರ್ಲಿಕ್ಕೂ ಆಗುದಿಲ್ಲ. ಕೆಲವೊಂದ್ಸಲ ಅದಕ್ಕೆ ಏನೋ ಒಂದು ಆರೋಗ್ಯದಲ್ಲೂ ಸಮಸ್ಯೆ ಆಗಿರಬಹುದು, ಯಾರು ಕಾಳಜಿ ಮಾಡದೇ ಇರುವ ಕಾರಣಕ್ಕೂ ಆಗಿರಬಹುದು ಅಂತ ಆ ರೀತಿ ಯೋಚನೆ. ಈಗ ರೇಬಿಸ್ ಬರ್ತಾ ಇದೆ ಅಂತ 28ನೇ ತಾರೀಕು. ರೇಬಿಸ್ ಅನ್ನುವಂಥದ್ದು ಒಂದು ಹುಚ್ಚು ನಾಯಿ ಅಂತ ಹೇಳುವಂತದ್ದು, ಅಥವಾ ನಾಯಿಯಲ್ಲಿ ಹುಚ್ಚು ಆಗಿರುವಂತಹದ್ದು. ವಿಶೇಷವಾಗಿ ನಾಯಿಗಳಲ್ಲಿ ಕಂಡು ಬರುವಂತಹದ್ದು, ದನಗಳಲ್ಲಿ ಬರಬಾರದು ಅಂತ ಇಲ್ಲ, ಮನುಷ್ಯರಿಗೂ ಕೂಡ ಇದು ಪ್ರಾಣಾಂತಿಕವಾಗಿಯೂ ಕೂಡ ಬರಬಹುದು ಅಂತ. ಅಂದ್ರೆ ಕಡಿದಂತಹ ಹುಚ್ಚು ನಾಯಿ ಮನುಷ್ಯರಿಗೆ ಏನಾದರೂ ಇದರ ಒಂದು ವೈರಸ್ ಅನ್ನ ವೈರಾಣುವನ್ನ ಪಾಸ್ ಮಾಡಿದ್ರೆ ಅಲ್ಲಿಯೂ ಕೂಡ ಮನುಷ್ಯರಿಗೂ ಕೂಡ ಈ ರೋಗ ಬರುವ ಸಾಧ್ಯತೆ ಇರ್ತದೆ ಅಂತ ಹೇಳಿ. ಆದರೂ ಕೂಡ ಇನ್ನೊಂದು ವಿಚಾರ ಇದೆಯಲ್ಲ, ದೊಡ್ಡ ನಾಯಿ ಕಚ್ಚಿದ್ರೆ ಎಷ್ಟು ಅಪಾಯ ಇದೆಯೋ ಅದಕ್ಕಿಂತ ಜಾಸ್ತಿ ಅಪಾಯ ಚಿಕ್ಕ ಮರಿಗಳು ಕಚ್ಚಿದ್ರೆ ಇದೆಯಂತೆ. ಸಾಮಾನ್ಯವಾಗಿ ಚಿಕ್ಕ ಮರಿಗಳು ಅದು ಏನು ಆಗುದಿಲ್ಲ ಅಂತ ತಿಳ್ಕೊಳ್ತಾರೆ, ಆದ್ರೆ ಹಾಗಲ್ಲ ಅಂತ. ಈ ಹಾವಿನಲ್ಲಿ ವಿಷವಾದ್ರೂ ಕೂಡ ಹೌದು, ಮರಿಗಳಲ್ಲಿ ದೊಡ್ಡ ಹಾವುಗಳಲ್ಲಿ ಎಷ್ಟು ಕಚ್ಚಿದ್ರೆ ಎಷ್ಟು ವಿಷ ಇರ್ತದೋ ಅದರ 2-3 ಪಟ್ಟು ಜಾಸ್ತಿ ಮರಿ ಹಾವುಗಳು ಕಚ್ಚಿದ್ರೆ ಆಗ್ತದೆ. ವಿಷ ಪ್ರಾಣಿಗಳು ಯಾವತ್ತೂ ವಿಷ ಪ್ರಾಣಿಗಳೇ. ಹೌದು, ನಾಯಿಗಳಿಂದ ಹರಡುವಂತಹ ರೇಬಿಸ್ ರೋಗ ಇದೆಯಲ್ಲ, ಅದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ವಹಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯವನ್ನು ಮಾಡಬಾರದು ಅಂತ. ಸಾಕಿರುವಂತಹ ಮನೆ ನಾಯಿ ಆದರೂ ಕೂಡ ಅದು ಕಡದಂತಹ ಸಂದರ್ಭದಲ್ಲಿ ಎಷ್ಟು ಸಾರಿ ಮಕ್ಕಳಾಟಿಗೆ ಅಂತ ಹೇಳ್ತೀವಿ, ಬಾಯಿಗೆ ಕೈ ಹಾಕುವಂತಹದ್ದು ಇರಬಹುದು, ಅಥವಾ ಅದು ಆಟ ಆಡುವಂತಹ ಸಂದರ್ಭದಲ್ಲಿಯೂ ಕೂಡ ಅವುಗಳು ಕಡಿಯುವ ಸಾಧ್ಯತೆ ಇರುತ್ತದೆ. ಆವಾಗ ಮುನ್ನೆಚ್ಚರಿಕೆ ಕ್ರಮವಾಗಿ ಔಷಧಿಯನ್ನು ತಗೋಬೇಕು. ಪ್ರಾಣಿಗಳಿಗೂ ಇಂಜೆಕ್ಷನ್ ಅಂತ ಇರುತ್ತೆ, ಆಂಟಿ ರೇಬಿಸ್ ಇಂಜೆಕ್ಷನ್ ಅಂತ ಇರ್ತದೆ, ಅದನ್ನ ಹಾಕಿಸ್ಕೋಬೇಕು. ಮತ್ತೆ ಶಾಮಣ್ಣ, ಇವಾಗ ಮನೆಯಲ್ಲೇ ಇರುತ್ತೆ ನಾಯಿ, ಹೊರಗಡೆ ಹೋಗುದಿಲ್ಲ, ಅದಕ್ಕೆ ಇಂಜೆಕ್ಷನ್ ಹಾಕ್ಬೇಕಾ? ಆತರ ಎಲ್ಲ ಕೆಲವೊಬ್ರು ಕೇಳ್ತಾರೆ, ಅದಕ್ಕೂ ಹಾಕ್ಬೇಕಲ್ಲ? ಯಾಕಂದ್ರೆ ಹೊರಗಡೆ ನಾಯಿ ಇನ್ನೊಂದು ಹೊರಗಡೆ ಹೋಗಿಯೇ ಕಚ್ಚಿಸ್ಕೊಳ್ಬೇಕು ಅಂತ ಇಲ್ಲ, ಅದರಲ್ಲಿಯೂ ಕೂಡ ವೈರಾಣು ಬರಬಹುದು ಅಂತ. ಹಾಗಾಗಿ ಮುಂದೆ ಎಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಅದು ಹೋಗ್ಲಿ, ಈಗ ಏನು 27ನೇ ತಾರೀಕು ಏನು ವಿಶ್ವ ಟೂರಿಸಂ ದಿನ ಅಂತ ಬರ್ತಾ ಇದೆ ಅಂತ, ಪ್ರವಾಸೋದ್ಯಮ ದಿನ. ನಾವೆಲ್ಲ ಪ್ರವಾಸೋದ್ಯಮ, ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪ್ರವಾಸೋದ್ಯಮಕ್ಕೆ ಬಹಳ ಹೆಸರುವಾಸಿ. ಸಾಕಷ್ಟು ಜನರು ಇಲ್ಲಿಯ ಜಲಪಾತವನ್ನ ಅಥವಾ ಗುಡ್ಡ ಬೆಟ್ಟವನ್ನ ನೋಡ್ಲಿಕ್ಕೆ ಬರ್ತಾರೆ. ಮುಂಚೆ ಎಲ್ಲ ಪ್ರವಾಸ ಅಂದ್ರೆ ಅಷ್ಟೇ ಇದಿರ್ಲಿಲ್ಲ ಅಲ್ಲ ಶಾಮಣ್ಣ, ತೀರ್ಥಯಾತ್ರೆ ಮಾಡ್ತಿದ್ರು, ಅದೇ ಒಂದು ಪ್ರವಾಸ ತರ ಆಗಿತ್ತು. ಅಂದ್ರೆ ಪ್ರವಾಸಕ್ಕೆ ತುಂಬಾ ಹೋಗ್ತಿದ್ರು, ಆದ್ರೆ ಅದಕ್ಕೆ ಒಂದು ಪ್ರವಾಸ ಉದ್ಯಮದ ರೀತಿಯಲ್ಲಿ ನೋಡ್ಕೊಂಡಿದ್ರು. ಈಗ ಅದು ಒಂದು ಉದ್ಯಮ ರೀತಿ ಆಗಿದೆ, ಜನರಲ್ಲಿ ಕೈಯಲ್ಲಿ ಕಾಸಿದೆ, ಹಾಗಾಗಿ ಒಂದಷ್ಟು ಖರ್ಚು ಮಾಡುವ ಅಂತ ಅವರಿಗೆ ಮತ್ತೊಂದು ಈ ಕೆಲಸ ಮಾಡಿ ಮಾಡಿ ಮಾಡಿ ಒಂದು ರೀತಿಯ ಒತ್ತಡ ಬಂದಿರುತ್ತೆ. ಹಾಗಾಗಿ ಒತ್ತಡದಿಂದ ಬಿಡುಗಡೆ ಸಿಗಬೇಕಾದ್ರೆ ಇಂಥ ಒಂದು ಪ್ರವಾಸವನ್ನು ಹೋಗಬೇಕಾಗ್ತದೆ. ಮತ್ತೆ ಮಾಹಿತಿನೂ ನಮ್ಗೆ ಸಿಗತ್ತಲ್ಲ ಶಮಣ, ಈಗ ಬೇಕಾದಷ್ಟು ಎಲ್ಲಿ ಹೋದ್ರು ಒಂದು ಜಾಗ ನೋಡ್ಬೇಕಂದ್ರೂ ಒಂದ್ ಮೊಬೈಲ್ ಅಲ್ಲಿ ನೋಡ್ಬಿಟ್ರೆ ಅದು ಹೇಗೆ ಎಲ್ಲಿಂದ ಹೋಗ್ಬೇಕು, ಅದಕ್ಕೆ ಎಷ್ಟು ಖರ್ಚಾಗ್ತದೆ. ಮತ್ತೀಗ ಪ್ಯಾಕೇಜ್ ಟೂರ್ಗಳು ಇದಾವೆ ಶಾಮಣ್ಣ, ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಇದೆ, ಬಸ್ ವ್ಯವಸ್ಥೆ ಇದೆ, ರೈಲ್ ವ್ಯವಸ್ಥೆ ಇದೆ, ಪ್ಯಾಕೇಜ್ ಟೂರ್ ಅಂತ ಹೇಳಿ ಮಾಡ್ತಾರೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ತಲೆ ಕೆಡಿಸೋದಕ್ಕೆ ಆರಾಮವಾಗಿ ಹೋಗ್ಬೋದು ಅಂತ. ಇದರಿಂದ ಒಂದು ನಮ್ಮ ದೇಶಕ್ಕೂ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ವಿಷಯವನ್ನ ನಾವು ಇಲ್ಲಿ ಗಮನಿಸಬೇಕು. ಇತ್ತೀಚಿನ ವರ್ಷಗಳಲ್ಲಿ ಅಂತೂ ಅಪ್ಪ ಒಂದು ಕಡೆ ಇರ್ತಾರೆ, ಅಮ್ಮ ಒಂದು ಕಡೆ ಇರ್ತಾರೆ, ಮಕ್ಕಳು ಇನ್ನೊಂದು ಕಡೆ ಇರ್ತಾರೆ. ಅವರು ಒಟ್ಟು ಸೇರೋದೇ ಬಹಳ ಅಪರೂಪ ಆಗ್ಬಿಟ್ಟಿದೆ. ಏನಿದ್ರು ವಿಡಿಯೋ ಕಾಲ್ ಮಾಡಿ ಅಥವಾ ಕಾಲ್ ಮಾಡಿ ಮಾತಾಡಬಹುದೇ ಹೊರತು ಪರಸ್ಪರ ಒಂದೇ ಕುಟುಂಬದಲ್ಲಿ ಒಂದೇ ಸಮಯದಲ್ಲಿ ಇರುವಂತಹದ್ದು ಬಹಳ ಕಡಿಮೆ ಅಂತ. ಪ್ರವಾಸೋದ್ಯಮ ಅಥವಾ ಪ್ರವಾಸದ ಹೆಸರಿನಲ್ಲಿ ಒಂದು 5 ದಿವಸವೋ 10 ದಿವಸವೋ ಅವರು ಆರಾಮವಾಗಿ ಇದ್ದುಕೊಂಡು ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಟ್ಟಿಗೆ ಇರ್ತಾರೆ, ಅದೊಂದು ಖುಷಿ ಪಡಬೇಕು.

ಹಾ